ಜಾಗಗಳನ್ನ ಗುರುತು ಮಾಡ್ಕೋಬೇಕು. ಈ ಜಾಗಗಳ ಹೆಂಗಿರ್ಬೇಕಂತಂದ್ರೆ ಬದುಗಳಿಂದ ದೂರ ಇರಬೇಕು, ರಸ್ತೆ ಬದಿಯಿಂದ ದೂರ ಇರಬೇಕು, ಆಮೇಲೆ ನೀರು ಜಾಸ್ತಿ ನಿಲ್ಲುವಂತ ಪ್ರದೇಶಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬಾರದು. ಆಮೇಲೆ ಗಿಡಗಳು ಇತ್ತಂತಂದ್ರೆ ಈಗ ಅಡಿಕೆಯಲ್ಲಾಗಿರ್ಬೋದು, ಅಡಿಕೆ ಒಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಿಮಗೆ ವರ್ಷ ಪೂರ್ತಿ ಅದು ಬೆಳೆ ಇರುತ್ತೆ. ಹಂಗಾಗಿ ನಾಲ್ಕು ಗಿಡದ ಮಧ್ಯಭಾಗವನ್ನು ಆರಿಸ್ಕೋಬೇಕಾಗುತ್ತೆ. ಈಗ ಭತ್ತ ಅಥವಾ ಏಕವಾರ್ಷಿಕ ಬೆಳೆಗಳು ಏನಿರುತ್ತೆ ಆ ಬೆಳೆಗಳಲ್ಲಿ ನೀವು ಒಂದು ಬೆಳೆನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಥವಾ ಮುಕ್ತಾಯವಾದ 2-3 ತಿಂಗಳು ಆದ್ಮೇಲೆ ನೀವು ಮಣ್ಣಿನ ಪರೀಕ್ಷೆ ಮಾದರಿನ ಸಂಗ್ರಹಣೆ ಮಾಡ್ಕೋಬಹುದು. ಈ ತರ 8 ಜಾಗಗಳಿಗೆ ಗುರ್ತು ಮಾಡಿಕೊಂಡು ಅಂತ ಜಾಗಗಳಲ್ಲಿ ನೀವು ಒಂದು ಈಗ ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆತ್ಮೀಯ ಕೇಳಿದರೆ ಈ ಸಂಜೆ 6:30 ಟೀಚ್ ಗುರು ಕಾರ್ಯಕ್ರಮ, 6:51 ಸಂಜೆ ಸವಾರಿ ಚಿತ್ರಗೀತೆಗಳು, 7:45 ಸಮಾಚಾರ ದರ್ಶನ, 9:00 ಯೂತ್ ಪ್ರೋಗ್ರಾಂನಲ್ಲಿ ಚಿತ್ರದುರ್ಗ ಸಾಕ್ಷ್ಯಚಿತ್ರ ನಿರ್ದೇಶಕರಾದ ಯುವ ಪ್ರತಿಭೆ ಶ್ರೀಕಾಂತ್ ಬಾಬು ಅವರೊಡನೆ ಸಂದರ್ಶನ, ರಾತ್ರಿ 9:30 ರಾಷ್ಟೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿವೇಕ್ ಸದಾಶಿವ್ ಅವರ ಗಾಯನ ಕೇಳುವಿರಿ. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ, 6:20 ಶುಭೋದಯ ನಮ್ಮ ಕರ್ನಾಟಕ, 6:40 ಪ್ರಾಯೋಜಿತ ಕಾರ್ಯಕ್ರಮ ಸಾವಯವ ಮಾತುಕತೆ. ಭಾಗವಹಿಸುತ್ತಾರೆ ಡಾ ಎನ್ ಯಲ್ಲಪ್ಪರೆಡ್ಡಿ, ಪ್ರಸ್ತುತಿ ದಿವಾಕರ ಹೆಗಡೆ. 6:50 ಯುಎಎಚ್ಎಸ್ ನೇಗಿಲೆ ಮಿಡಿತ, ವಿಷಯ ಆಹಾರ ಕಲಬೆರಕೆಯಿಂದಾಗುವ ಹಾನಿ, ಮಾಹಿತಿ ನೀಡುವ ತಜ್ಞರು ಡಾ ಶಶಿಕಲಾ ಬಾಯಿ. 7:15 ಭಾವಗೀತೆಗಳು, 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, 7:50 ಚಿತ್ರಗೀತೆಗಳು, 9:00 ಭವಿಷ್ಯದ ಬೆರಗು ವಿಜ್ಞಾನ ಸರಣಿ ಕಾರ್ಯಕ್ರಮ, 9:30 ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೈನಂದಿನ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯ ಪ್ರಯಾಣ ಆಕಾಶವಾಣಿಯೊಂದಿಗೆ, 9:40 ಆಕಾಶಗಂಗಾ ಕೇಳಿದರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ಚಿಣ್ಣರ ಬಳಗದಲ್ಲಿ ದೇವರಹಳ್ಳಿಯ ಜವಾಹರ್ ನವೋದಯ ವಿದ್ಯಾಲಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, 11:30 ಸೇವಾ ಮಾಹಿತಿ ನಂತರ ಭಾವಗೀತೆಗಳು, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬ್ಯಾಗಡೆಹಳ್ಳಿಯ ಕರೇಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು, 12:00 ವನಿತಾ ವಿಹಾರದಲ್ಲಿ ಹೊಸ ರುಚಿ ಪ್ರಸ್ತುತಿ ನಾಗಲಕ್ಷ್ಮಿ ದಿವಾಕರ ನಂತರ ಭಾವಗೀತೆಗಳು, 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿಗೆ ಕಾರಣ ಮತ್ತು ಪರಿಹಾರ ಈ ಕುರಿತು ಡಾ ಸುಧಾಕರ್ ಅವರೊಡನೆ ಸಂದರ್ಶನ, 1:00 ಪ್ರಗತಿ ಪಥ ಜಲಜೀವನ್ ಮಿಷನ್ ಯೋಜನೆ ಕುರಿತು ಕಾರ್ಯಕ್ರಮ, 1:20 ಸವಿ ನೆನಪು, 2:35 ಚಲನಚಿತ್ರ ಧ್ವನಿ ವಾಹಿನಿ ಶ್ರೀಕೃಷ್ಣ ದೇವರಾಯ, ಇನ್ನು ಸಂಜೆ 5:30 ಕೃಷಿ ರಂಗದಲ್ಲಿ ಮಾದರಿ ಕೃಷಿಕ ಈ ಕುರಿತು ಸಾಗರ ತಾಲೂಕು ವೀರಾಪುರದ ಹೆಚ್ಡಿ ವಿಶ್ವೇಶ್ವರಗೌಡ ಅವರೊಡನೆ ಸಂದರ್ಶನ, 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ, 6:50 ಸಂಜೆ ಸವಾರಿ ಚಿತ್ರಗೀತೆಗಳು, 7:45 ಕರೆಂಟ್ ಅಫೇರ್ಸ್, 9:00 ಯುವತ್ ಕಾರ್ಯಕ್ರಮದಲ್ಲಿ ವಿಶ್ವ ಮಾಸ್ಟರ್ಸ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವ ಸಕಲೇಶ್ಪುರದ ತಾಲೂಕಿನ ಬಾಗೆಯಲ್ಲಿಯ ದೈಹಿಕ ಶಿಕ್ಷಕರಾದ ದೊಡ್ಡಪ್ಪಾಜಿ ಅವರೊಡನೆ ಸಂದರ್ಶನ, ರಾತ್ರಿ 9:30 ರವಿ ವಾಸರಿಯ ಅಖಿಲ ಭಾರತ ಸಂಗೀತ ಸಭಾ ಕಾರ್ಯಕ್ರಮ,